ಈಗ ಕೃಷಿಗೆ ಭೂಮಿ ಎಷ್ಟಿದೆ ಅಂದ್ರೆ 15 ಎಕರೆ ಭೂಮಿ ಇದೆ ನಿಮ್ದು. ಈ 15 ಎಕರೆ ಭೂಮಿಯಲ್ಲಿ ಅದಕ್ಕೆ ಬೇಕಾಗುವಂತ ಗೊಬ್ಬರ ಆಗಿರ್ಬೋದು ಇತ್ಯಾದಿ ಏನೇನು ಮೂಲಗಳಿದಾವೆ ನಿಮ್ಗೆ? ಕೊಟ್ಟಿಗೆ ಗೊಬ್ಬರ ಸಾಕಾಗತ್ತ ಅಷ್ಟು ಆಗದಿಲ್ಲ ಸರ್, ಮತ್ತೆ ವರ್ಷ ಒಂದೊಂದು ಹೇರ್ಕೊಂತ ಹೋಗ್ತೀವಿ ಸರ್. 2-3 ಟ್ರಿಪ್ ಆಗ್ತದೆ ಸರ್ ವರ್ಷ. ಬೇರೆ ಕಡೆಯಿಂದ ಖರೀದಿ ಮಾಡ್ತೀರ? ಇಲ್ಲ ಸರ್, ಕುರಿ ತರಿಸ್ತೀವಿ ಸರ್. ಕುರಿ ತರಿಸ್ತೀವಿ, ಅದರಿಂದ ಲಾಭ ಅದಕ್ಕೆ ಭೂಮಿಗೆ ಆಗ್ತದೆ ಸರ್. ಸತು ಜಾಸ್ತಿ ಆಗ್ತದೆ ಸರ್. ವರ್ಷ ವರ್ಷ ಬರ್ತಾರ ಈ ಕಡೆ ಕುರುಬರು? ಬರ್ತಾರೆ ಸರ್, ವರ್ಷ ಬರ್ತಾರೆ ಸರ್. ಒಂದೊಂದಲ್ಲ ತುಂಬಿಸ್ತೀವಿ ಸರ್, ವರ್ಷ 4-5 ಎಕರೆ 5 ಎಕರೆ ತುಂಬಿಸ್ತೀವಿ. ಅದರ ಗೊಬ್ಬರ 1-2 ಎಕರೆ ತುಂಬಿಸ್ತೀವಿ ಸರ್. ಅವ್ರಿಗೆ ಏನು ಕೊಡಬೇಕು? ಅವ್ರಿಗೆ ದಿನಕ್ಕೆ ಇರ್ತದೆ ಸರ್, ಎಷ್ಟು ಕೊಡ್ತೀವಿ? ಒಂದು ದಿನಕ್ಕೆ 400 ರೂಪಾಯಿ ಇರ್ತದೆ ಸರ್. 400 ಕುರಿ ಇದ್ರೆ 400 ರೂಪಾಯಿ ಇರ್ತೈತಿ. 500 ಕುರಿ ಇದ್ರೆ 500 ರೂಪಾಯಿ ಇರ್ತದೆ. ಕುರಿಗೆ 1 ರೂಪಾಯಿ ಕೊಡಬೇಕು ಸರ್ ಒಂದು ದಿನಕ್ಕೆ. ಮೇಲೆ ಏನು ಕೊಡಬೇಕಾಗಿ? ಅವ್ರು ಸ್ವಲ್ಪ ಚಹಾ ಪುಡಿ ಬೆಲ್ಲ ಕೊಡ್ತೀವಿ ಸರ್. ಅಷ್ಟೇ ಸರ್. ಲಾಸ್ಟ್ ಖುಷಿಗೆ ನಮಗೆ ಪೂಜೆ ಮಾಡಿ ಇದನ್ನ ಮಾಡಿ ಕಳಿಸ್ತೀವಿ ಸರ್. ಪೂಜೆ ಮಾಡ್ತೀರಿ? ಯಾರಿಗೆ ಪೂಜೆ ಮಾಡ್ತೀವಿ? ಕುರಿಗೆ ಸರ್. ಕುರಿಗಳಿಗೆ? ಹ್ಞೂ ಸರ್. ನಮ್ಮ ಭೂಮಿ ಸತು ಬಳಸಿದ್ರಿ? ಈ ಪದ್ಧತಿ ಇದೆ ಪೂಜೆ ಮಾಡಿ ಕಳಿಸ್ತೀವಿ ಸರ್. ಪೂಜೆ ಮಾಡಿ ಸ್ವೀಟ್ ಮಾಡಿಸ್ತೀವಿ ಸರ್. ಸ್ವೀಟ್ ಮಾಡಿ ಒಂದು ಕಾಯಿ ಇವತ್ತಿ ಮತ್ತೆ ಪೂಜೆ ಮಾಡಿ ಅವ್ರು ಲಾಸ್ಟಿಗೆ ನಾವು ಕಳಿಸ್ತೀವಿ ಸರ್. ಅವ್ರಿಗೆಲ್ಲ ಹಿಂದೆ ಬಂದರೆ ಊಟ ಹಾಕ್ತೀರಿ? ಹ್ಞೂ ಸರ್. ಇವತ್ತು ಲಾಸ್ಟ್ನೇ ದಿನ ಸರ್ ಅಷ್ಟೇ. ಎಷ್ಟು ದಿನ ತರಬೇಕಂಗೆ? ಅದು ಒಂದು ಹೊಲ 2 ಎಕರೆ ಆದ್ರೆ 15 ದಿನ ಆಗ್ತದೆ, 4 ಎಕರೆ ಆದ್ರೆ 1 ತಿಂಗಳು ಆಗ್ತದೆ ಸರ್. ಅದು ಒಟ್ಟಿ ಇದನ್ನ ಮಾಡ್ತಾರೆ ಸರ್, ಬಲಿ ಹಾಕ್ತಾರೆ. ಬಲಿ ಹಾಕೊಂಡು ಬಲಿ ಹಾಕ್ತಾರೆ ಸರ್. ಹಾಕಿ ಅದು ತರಿಸ್ತೀವಿ ಸರ್. ಅದು 1 ಎಕರೆ ಆಗುತ್ತಲ್ವಾ ಅದು? ಇಲ್ಲ ಸರ್, ಕಂಪಲ್ಸರಿ ಬಿಡ್ಕಂತ ಹೋಗ್ತಾರೆ ಸರ್. ಚೇಂಜಸ್ ಮಾಡ್ಕೊಂಡು ಹಾಕ್ಯಂತ ಹೋಗ್ತಾರೆ ಸರ್. ದಿನಕ್ಕೊಂದ್ಸಲ ಮಾಡ್ತಾರ? ದಿನಕ್ಕೊಂದ್ಸಲ ಸರ್. ಹೌದಾ? ನಾವು 2 ದಿನ ಬಿಡಂದ್ರೆ ಬಿಡ್ತಾರೆ ಸರ್. 2 ಅಂದ್ರೆ ದಿನ ಡೈಲಿ ತಗದ ಹಾಕ್ತಾರೆ ಸರ್ ಬಲಿನ. ಹಾಗಾದ್ರೆ ಹೆಚ್ಚು ರಾಸಾಯನಿಕ ಗೊಬ್ಬರಗಳ ಅಗತ್ಯ ಇಲ್ಲ ನಿಮ್ಗೆ? ಇಲ್ಲ ಸರ್, ಹಾಕ್ತೀವಿ ಸರ್. ಕಮ್ಮಿ ಆದ್ರೆ ಎಷ್ಟು ಪ್ರಮಾಣದಲ್ಲಿ? 1 ಎಕರೆಗೆ 1 ಚೀಲ ಹಾಕ್ತೀವಿ ಸರ್. ಅಷ್ಟು ಸಾಕಾಗುತ್ತೆ. ಈಗ ಏನ್ ಮುಖ್ಯವಾದ ಬೆಳೆಗಳು ಏನೇನಪ್ಪ ನಿಮ್ಗೆ? ನಾವು ಮೆಕ್ಕೆಜೋಳ, ಊಟದ ಜೋಳ, ತೊಗರಿ, ರಾಗಿ ಎಲ್ಲವನ್ನ ಹಾಕ್ಬಿಟ್ರೆ. ಯಾವ್ದು ಹೆಚ್ಚು ಲಾಭದಾಯಕ ಬೆಳೆ ನಿಮ್ದು ಸರ್? ಎಲ್ಲವೂ ಊಟ ಬರ್ತಿರ್ತಾವ, ಆದ್ರೆ ಲಾಭ ಇದ್ರಕ್ಕೆ ಇದ್ರ ಲಾಭ ಅದ್ರಕ್ಕೆ ಹಾಕ್ತಿರ್ತೀವಿ ಸರ್. ಅದ್ರಾಗ ಏನು ಹೆಚ್ಚು ಬೆಳೆ ಯಾವ್ದನ್ನೋದು ಆಗಲ್ಲ ಸರ್. ಮತ್ತೆ ಒಟ್ಟು ಲಾಸ್ಟ್ ಉಳಿಯೋದು ಮೆಕ್ಕೆಜೋಳದ ದುಡ್ಡು ಜಾಸ್ತಿ ಉಳಿತೈತಲ್ಲ, ಅದ ಲಾಭ ಅನಿಸ್ತದೆ ಸರ್ ನಮಗೆ. ಒಟ್ಟು ಈರುಳ್ಳಿ ದೊಡ್ಡ ಆಗ್ತದೆ ಸರ್, ಬೆಳ್ಳುಳ್ಳಿ ಎಲ್ಲವೂ ಬೆಳಿತೀವಿ ಸರ್, ಮೆಣಸಿನಕಾಯಿ, ಟಮಾಟಿ ಎಲ್ಲ ಬೆಳಿತೀವಿ ಸರ್. ಈ ಕೃಷಿಗೆ ಅಥವಾ ಈ ಮೆಕ್ಕೆಜೋಳದಲ್ಲಾಗಿರ್ಬೋದು, ಟೊಮೆಟೋದಲ್ಲಾಗಿರ್ಬೋದು, ಈಗ ಏನಾದರೂ ರೋಗ ರುಜಿನಗಳು ಬಂದರೆ ಅವುಗಳ ನಿರ್ವಹಣೆ ಮಾಡೋದ್ರ ಬಗ್ಗೆ ನಿಮ್ಗೇನು ತರಬೇತಿ ಆಗಿದೆಯಾ ಹೇಗೆ? ಇಲ್ಲ ಸರ್, ನಾವು ತರಬೇತಿ ಏನೂ ಇಲ್ಲ ಸರ್, ಔಷಧಿ ತಗೊಂಬರ್ತೀವಿ ಸರ್, ಇಲ್ಲಿ ಅಗ್ರಿಕಲ್ ಆಪ್ಷನ್ನಲ್ಲಿ ಹೋಗ್ತೀವಿ. ಯಾರನ್ನ ಸಂಪರ್ಕಿಸ್ತೀರಿ ಏನಾದರೂ ಸಮಸ್ಯೆಗಳು ಬಂದರೆ ಬೆಳೆಯಲ್ಲಿ? ಅಂಗಡಿಯಲ್ಲಿ ಹೋಗ್ತೀವಿ ಸರ್, ಅಂಗಡಿಯಲ್ಲಿ ಕೃಷಿ ಇಲಾಖೆ ಆಪ್ಷನ್ನಲ್ಲಿ ಹೋಗ್ತೀವಿ. ಹೋದಾಗ ಹಿಂಗೆ ರೋಗ ಐತಿ ಅಂತ ಕೇಳ್ತೀವಿ, ಅದ್ರ ಬಗ್ಗೆ ಅವರು ಎಣ್ಣೆ ಕೊಡ್ತಾರೆ. ನಮ್ಮ ಹೊಲ ಔಷಧಿ ಎಷ್ಟೈತೆ ಹೊಲ ನೋಡ್ಕೊಂಡು ಅದನ್ನು ಟ್ರೈ ಮಾಡ್ತೀವಿ. ಇಲಾಖೆ ತಜ್ಞರನ್ನ ಸಂಪರ್ಕಿಸಲು ಕೃಷಿ ಇಲಾಖೆ? ಕೃಷಿ ಇಲಾಖೆಗೆ ಹೋಗ್ತೀವಿ ಸರ್, ಆಫೀಸ್ನಾಗ ಮಾಹಿತಿ ಹೇಳ್ತೀವಿ ಸರ್, ನಮ್ಮ ರೋಗ ಇಂಥದೈತಿ ಅಂತಂದು ಹೇಳ್ಕೊಂತೀವಿ. ಅದ್ರಾಗ ಇಷ್ಟು ವೈರ್ ಅಂತಂದು ಹೇಳ್ತಾರೆ, ಹೊಲ ಕೇಳ್ತಾರೆ ಎಷ್ಟು ಎಕರೆ ಐತೆ ಅಂತಂದು, ಇಷ್ಟಂದಾಗ ಅವ್ರು ತಗೊಂಬಂದು ನಾವು ಎಣ್ಣೆ ಫ್ರೈ ಮಾಡ್ತೀವಿ, ಅವಾಗ ರೋಗ ಅವ್ರು ಕಂಟ್ರೋಲ್ ಆಗ್ತದೆ ಸರ್. ಅದು ಇದರಿಂದ ನಾವು ಬೆಳೆ ಸ್ವಲ್ಪ ಉತ್ಪತ್ತಿ ಆಗ್ತೈತೆ ಸರ್. ನಿಮ್ಮ ಭಾಗದಲ್ಲಿ ಮೆಕ್ಕೆಜೋಳ ಹೆಚ್ಚು ಬೆಳಿತೀರಿ ನೀವು? ಸರ್ ಬೆಳಿತೀವಿ. ಯಾಕಂಗೆ ಇಲ್ಲಿ? ಇಲ್ಲಿ ಅದು ಸ್ವಲ್ಪ ಲಾಭ ಅನಿಸ್ತದೆ ಸರ್, ಅದ್ರಾಗ ಈ ಬೇರೆ ಪೀಕ್ನಲ್ಲಿ ಲಾಭ ಕಮ್ಮಿ. ಊಟ ಜೋಳ ಆಗ್ತಾಗ ಮಳೆ ಒಳ್ಳೆ ಟೈಮ್ನಾಗ ಬಂದದ್ದು ಕಾಳು ಕೆಟ್ಟ ಹೋಗ್ಬಿಡ್ತಾವೆ, ಜೋಳ ಕೆಟ್ಟ ಹೋಗ್ಬಿಡ್ತಾವೆ ಸರ್. ಇವು ಆದ್ರೆ ಕೆಡೋದಿಲ್ಲ ಸರ್. ಮೆಕ್ಕೆಜೋಳ ಸೇಫ್ ಸ್ವಲ್ಪ? ಹ್ಞೂ ಸರ್, ಮೆಕ್ಕೆಜೋಳ ಸ್ವಲ್ಪ ಕೆಡೋದಿಲ್ಲ ಸರ್, ಎಷ್ಟು ಮಳೆ ಆದ್ರೆ ಸ್ವಲ್ಪ ಒಂದು ಲಾಸ್ ಆಗ್ತದೆ ಸರ್. ಕಾಳು ಕಡಿ ಏನು ಲಾಸ್ ಆಗತ್ತೆ ಸರ್. ಮೆಕ್ಕೆಜೋಳಕ್ಕೆ ಮಾರುಕಟ್ಟೆ ಎಲ್ಲಿದೆ ನಿಮ್ಮಲ್ಲಿ? ನಮ್ಮ ಇಲ್ಲಿ ಅಡಲಿಯಲ್ಲಿ ಮಾರ್ಕೆಟ್ ಇಲ್ಲ ಸರ್, ಸೌಕರ್ಗಳು ಒಂದು 8 ಜನ ಅದ್ರ ಸರ್, ನಾವು ಅಲ್ಲೇ ಹೋಗಿ ಕೇಳ್ತೀವಿ, ನಮಗೆ ಗಿಟ್ಟಿದ್ರೆ ಅಲ್ಲಿ ಕೊಡ್ತೀವಿ ಸರ್ ಅವ್ರಿಗೆ. ಕೃಷಿಯಲ್ಲಿ ರೈತರು ಹೆಚ್ಚು ಸಾಲ ಮಾಡ್ತಾರೆ, ಹೆಚ್ಚು ಹೊರೆ ಮಾಡ್ಕೊಳ್ತಾರೆ ಅಂತ? ಅದ ಮಾಡ್ತಾರೆ ಸರ್, ಮಾಡೋರು, ನಾವು ಮಾಡಿಲ್ಲ ಸರ್. ಮಾಡಿಲ್ಲ? ಇಲ್ಲ ಸರ್, ಇದ್ದಿದ್ರಲ್ಲೇ ನಿರ್ವಹಿಸ್ಕೊಂಡು ಮಾಡಿ ಸರ್. ಮತ್ತೆ ಹೊಲದ ಮೇಲೆ ಲೋನ್ ತಗೊಂತೀವಿ ಸರ್, ಕೃಷಿ ಇದರ ಆಪ್ಷನ್ನಲ್ಲಿ ಸೊಸೈಟಿಯಲ್ಲಿ ಲೋನ್ ಸಿಗುತ್ತೆ, ಸಬ್ಸಿಡಿ ಲೋನ್ಗಳು ಸಿಗುತ್ತೆ. ಸಾಲ ಮನ್ನಾದಿಂದ ಲಾಭ ಆಗುತ್ತೆ? ಲಾಭ ಆಗುತ್ತೆ. ಎಷ್ಟು ಬಾರಿ ಸಾಲ ಮನ್ನಕ್ಕೆ ನಿಮಗೆ ಸಹಾಯ ಆಗಿದೆ? 2 ಸರ್ತಿ ಸಾಲ ಮನ್ನಾ ಆಗಿದೆ ಸರ್. ಒಂದು ಸರ್ತಿ 50,000 ಸರ್, ಒಂದು ಸರ್ತಿ 1 ಲಕ್ಷ ಆಗಿದೆ ಸರ್. ಆಗೈತೆ ಸರ್. ಈಗ ಸರ್ಕಾರದ ಬೇರೆ ಬೇರೆ ಯಾವ ಯಾವ ಯೋಜನೆ ಲಾಭ ತಗೊಂಡಿದ್ರಿ ನೀವು? ಕೇಂದ್ರ ಸರ್ಕಾರದಾಗಿರಲಿ, ಕೇಂದ್ರ ಸರ್ಕಾರದಿಂದ 2,000 ರೂಪಾಯಿ ಅವ್ರು ಹಾಕ್ತಾರೆ ಸರ್, ಇಲ್ಲಿ ರಾಜ್ಯ ಸರ್ಕಾರದಿಂದ 2,000, ಕೇಂದ್ರ ಸರ್ಕಾರದಿಂದ 4,000 ಹಾಕ್ತಾರೆ ಸರ್. 6,000 ವರ್ಷಕ್ಕೆ? ವರ್ಷಕ್ಕೆ. ಅದು ಬೀಜ ಗೊಬ್ಬರ ಅನುಕೂಲ, ಆಳ ಒಳಗೆ ಇದಕ್ಕರ ಒಂದು ಅನುಕೂಲ ಆಗ್ತದೆ ಸರ್, ನಾವು ಬಿಡಿಸ್ಕೊಂಡ್ ನಾವು ಅದಕ್ಕರ ಅನುಕೂಲ ಮಾಡ್ಕೊಂತೀವಿ ಸರ್ ಬೇಕಾದಾಗ. ಈಗ ಕೃಷಿಗೆ ನೀರಿನ ಮೂಲ ಬಹಳ ಮುಖ್ಯ, ಅದರ ನೀರಿನ ಮೂಲಗಳು ಏನೇನಿದೆ? ನಮ್ಮದು 1-4 ಎಕರೆ ಸರ್, ಅವಾಗೆಲ್ಲ ನೀರು ಕಮ್ಮಿ ಇತ್ತು ಸರ್, ಈಗ 1-4 ಎಕರೆ ಆಗೋದು ಸರ್ ಅಷ್ಟು ನೀರು. ಹಂಗಾಗಿ ಅಂತರ್ಜಲ ಹೆಚ್ಚಾಗಿರೋದ್ರಿಂದ ಆಗೈತೆ ಸರ್. ಈಗ ಶೇಂಗಾ ಯಾವ ತಳಿ ಹೆಚ್ಚಾಗಿ ಬಳಸ್ತೀರಿ? ಇವು ನೆಟ ಶೇಂಗಾ ಸರ್, ನೆಟ ಶೇಂಗಾ ಅಂತಂದ್ರೆ ಹಾಕ್ತೀವಿ ಸರ್, 4 ತಿಂಗಳು ಬರ್ತದೆ ಸರ್. ಹಬ್ ಶೇಂಗಾ, ಕೀಳು ಶೇಂಗಾ ಅಂತ ಇದೆ ಶೇಂಗಾ ಎಲ್ಲ ಸರ್, ಅವಾಗೆಲ್ಲ ಹಾಕ್ತಿದ್ವಿ ಸರ್. ಈಗೆಲ್ಲ ಆಳುಗಳಿಂದ ಖರ್ಚು ಹೆಚ್ಚಿಗೆ ಆಗಿರೋದ್ರಿಂದ ಕೈ ಬಿಟ್ಬಿಟ್ಟು ಸರ್ ಅದು ಹಬ್ ಶೇಂಗಾ. ಈ ನೆಟ ಶೇಂಗಾ ಸರ್ ಅದು 4 ತಿಂಗಳು ಬಂದ್ಬಿಡುತ್ತೆ. ಬಂದ್ಬಿಡ್ತದೆ? ಹ್ಞೂ ಸರ್. ಕೀಳ್ತೀವ್ರಿ, ಅರಿತೀವಿ. ಎಷ್ಟು ಎಕರೆ ಪ್ರಮಾಣದಲ್ಲಿ ಶೇಂಗಾ ಬೆಳಿತೀರಿ? ನಾವು ಒಂದು 3 ಎಕರೆ ನಟ ಶೇಂಗಾ ಹಾಕ್ತೀವಿ ಸರ್. ಸುಗ್ಗಿಯಲ್ಲಿ ಒಂದು 2 ಎಕರೆ ಹಾಕ್ತೀವಿ ಸರ್. ಬ್ಯಾಸಿಗೆ 1-2 ಎಕರೆ ಹಾಕ್ತೀವಿ ಸರ್. ಶೇಂಗಾ ಹರಿಯೋಕೆಲ್ಲ ಕೂಲಿ ಆಳುಗಳನ್ನ ಬಳಸ್ತೀರಾ? ಕೂಲಿ ಆಳು ಸರ್, ಮಿಷನ್ ಇಲ್ಲ, ಯಂತ್ರ ಬಂದ್ರೆ ಮೆಟ್ ಹರಿಸ್ತೀವಿ ಸರ್. ಈಗ ಯಂತ್ರ ಎಲ್ಲ ಬಂದಿದಾವಲ್ವಾ ಸರ್? ಬಂದ ಸರ್. ಯಾವ್ದು ಸುಲಭ ನಿಮಗೆ ಯಂತ್ರಗಳನ್ನ? ಯಂತ್ರ ಸ್ವಲ್ಪ ಉಳಿತಾಯ ಆಗ್ತದೆ ಸರ್. ಅದೇ ಇದು ಆಳಿಂದ ಸ್ವಲ್ಪ ಜಾಸ್ತಿ ಆಗ್ತದೆ ಸರ್. ಒಟ್ಟು ಸ್ವಲ್ಪ ಪುಡಿ ಆಗ್ತೈತೆ ಅದು ಮಿಷನ್ ಇಂದ. ಆದ್ರೆ ಇದು ಒಟ್ಟು ಈಡ್ ಆಗ್ತದೆ ಸರ್. ನಮಗೆ ಅನುಕೂಲ ಆಗದಂದ್ರೆ ಇದು ಹರಿದಿದ್ರೆ ಒಟ್ಟು ಈಡ್ ಆಗ್ತದೆ ಸರ್. ಈಡ್ ಆಗುತ್ತೆ ದನಕರುಗಳು ಸರ್. ಅದು ನುಸಿಯಾಗಿ ವೇಸ್ಟ್ ಆಗುತ್ತೆ. ವೇಸ್ಟ್ ಆಗುತ್ತೆ ಸರ್. ಅದು ಓಹೋ, ಈಗ ರೈತರಿಗೆ ಯಾವ್ದು ಸೂಕ್ತ? ಅದು ಮಿಷನ್ ಬಳಸೋದು ಸೂಕ್ತನಾ? ಈಗ ಆಳು ಸಿಗದಾಗ ಮಿಷನ್ ಅಂದ ಸೂಕ್ತ ಸರ್. ಈಗ ಮತ್ತೆ ಆಳು ಸಿಗದಾಗ ಇದು ಮಾಡ್ತೀವಿ. ಆಳಿನ ಕೊರತೆ ನಿಮ್ಮ ಭಾಗದಲ್ಲಿ ಜಾಸ್ತಿ ಇದೆ? ಐತೆ ಸರ್. ಯಾಕೆ ಹೀಗಾಗಿದೆ? ಆಳಿಂದ ಈಗ ಇಲ್ಲಿ ಎಲ್ಲ ಒಲಿ ನೀರಾವರಿ ಇದೆ ಸರ್. ಏನೇನೋ ಹೊಲಕ ಇದು ಒಂದೇನೋ ದಂಧೆ ಅದ ಸರ್, ಮಾಡ್ಕೊತ ಹೋಗ್ತಾ ಇರ್ತಾರೆ. ಹಂಗಾಗಿ ಆಳು ಸಿಗಲ್ಲ ಸರ್ ಇಲ್ಲಿ. ನೀರಾವರಿ ಇರೋದ್ರಿಂದ ಆ ಕೂಲಿ ಕಾರ್ಮಿಕರು ಸಣ್ಣ ಪುಟ್ಟ ಭೂಮಿ ಇರ್ತದೆ ಅವ್ರಿಗೆ ಸರ್. ಅಥವಾ ಅವ್ರು ಎಲ್ಲಾದ್ರೂ ಗುತ್ತಿಗೆ ತಗೊಂಡು ಭೂಮಿ ಮಾಡ್ತಾ ಇರ್ಬೋದು ಸರ್. ಅದು ಹಂಗಾಗಿ ಸ್ವಲ್ಪ ಆಳಿನ ತೊಂದರೆ ಐತೆ ಸರ್ ಇಲ್ಲಿ. ಹಂಗಾಗಿ ನಮಗೆ ಈಗ ಮಿಷನ್ ಸಿಗ್ತವು, ಟ್ರ್ಯಾಕ್ಟರ್ ಬಿತ್ತಕ್ಕೂ ಟ್ರ್ಯಾಕ್ಟರ್ ಆಗ್ಬಿಟ್ಟು ಸರ್. ನಮಗೂ 2 ಎತ್ತು, ನಾವೆಲ್ಲ ಬಿತ್ತಣಿಕೆ ಮೇಲೆ ಮಾಡ್ತೀವಿ ಸರ್. ಮೆಕ್ಕೆಜೋಳ ಬೆಳಿತಿರಲ್ವಾ, ಮೆಕ್ಕೆಜೋಳಕ್ಕೆ ಏನು ರೋಗ ಬಾಧೆಗಳು ಹೆಚ್ಚು ಇಲ್ಲಿ ಈ ಭಾಗದಲ್ಲಿ? ಇವಾಗ ಸೈನಿಕ ಹುಳ ಅಂತ ಹೇಳಿ ಬರ್ತಾವೆ ಸರ್. ಅದು ಎಲ್ಲ ಕಡೆ ಇದೆ ಸರ್. ಇಲ್ಲೂ ಜಾಸ್ತಿ ಇದೆ ಸರ್. ಏನ್ ಮಾಡ್ತೀವಿ ಸೈನಿಕ ಹುಳ? ಸೈನಿಕ ಹುಳ ಅಂದ್ರೆ ಹೇಗಿದ್ರೆ ಎಲ್ಲ ಗಿಡಕ್ಕೆ ಇದಾಗ್ಬಿಡುತ್ತೆ. ಯಾವ ಹಂತದಲ್ಲಿ ಬರುತ್ತೆ ಅದು? ಅದು ಗೇಣ್ ಗೇಣ್ ಇದ್ದಲ್ಲೇ ಬರ್ತದೆ ಸರ್. ಅದು ತಿಂಗಳ ಒಳಗೆ ಮೇಲೆ ಬರ್ತದೆ ಸರ್. ಆಗೇನ್ ಮಾಡ್ತೀರ? ಓಕೆ, ಎಂಜಿಟ್ ಅಂತಂದ್ರೆ ಎಣ್ಣೆ ಬರ್ತದೆ ಸರ್, ಹೊಡಿತೀವಿ ಸರ್. ಈಗ ಒಂದಿಷ್ಟು ರೈತರು ಸಾವಯವ ಕೃಷಿ ಕಡೆಗೆ ಬರ್ತಾ ಇದ್ರೆ, ನೀವು ಸಾವಯವದ ಬೇರೆ ಬೇರೆ ಪ್ರಯೋಗಗಳನ್ನು ಮಾಡ್ತಾ ಇದ್ರಿ. ಕುರಿಗಳನ್ನ ತರುತ್ತೀರಿ, ಕುರಿ ಹಿಕ್ಕೆಗಡ ಗೊಬ್ಬರವನ್ನ ಬಳಸ್ತೀರಿ, ಜೊತೆಗೆ ಕೊಟ್ಟಿಗೆ ಗೊಬ್ಬರವನ್ನೆಲ್ಲ ಹಾಕ್ತಾ ಇದ್ರಿ. ಈ ಎರೆ ಗೊಬ್ಬರ ಈ ತರದೆಲ್ಲ ಬೇವಿನ ಹಿಂಡೆ ಈ ತರದೆಲ್ಲ ಒಂದಿಷ್ಟು ರೈತರು ಕೆಲವರೆಲ್ಲ ಬಳಸೋದಕ್ಕೆ ಆರಂಭಿಸಿದ್ದಾರೆ. ನಾವು ಬಳಸಿಲ್ಲ ಸರ್. ಯಾಕೆ? ಇಲ್ಲ ಸರ್, ನಾವು ಅದನ್ನ ಮಾಡಿಲ್ಲ ಸತ್ವ ಜಾಸ್ತಿ ಆಗ್ತದೆ ಅಂತಾರೆ ಸರ್. ನಾವು ಮಾಡಿಲ್ಲ ಸರ್ ಅದನ್ನ. ನಾವು ಈಗ ಶೇಣಿ ಗೊಬ್ಬರ ಈ ಕುರಿ ಗೊಬ್ಬರ ಹೇಳ್ತೀವಿ ಸರ್, ಆ ರೀತಿ ಮಾಡ್ಕೊಂತ ಹೊಂಟೀವಿ ಸರ್. ಅದ ಸ್ವಲ್ಪ ಸಾಕಾಗಿದೆ. ನಿಮ್ಮ ಭೂಮಿಯ ಸತ್ವ ಚೆನ್ನಾಗಿದೆ? ಐತೆ ಸರ್. ಇಳುವರಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಿದೆಯಾ? ಇಲ್ಲ ಸರ್, ಅಷ್ಟಾಗೈತೆ ಸರ್. ಹೆಚ್ಚಿನಿಲ್ಲ, ಕಮ್ಮಿನಿಲ್ಲ ಸರ್, ಅಷ್ಟೈತೆ ಸರ್. ಹನಿ ನೀರಾವರಿ ಪದ್ಧತಿಗೆ ಹೆಚ್ಚು ರೈತರು ಒಳಗಾಗ್ತಿದ್ದಾರೆ ಸರ್, ಅಥವಾ ಈ ಸ್ಪ್ರಿಂಕ್ಲರ್ ಬಳಸ್ತಾರೆ. ನೀವು ಆ ತರದ ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿದ್ರೆ? ಇಲ್ಲ ಸರ್, ಆ ತರ ಮಾಡಿಲ್ಲ ಸರ್. ಇಲ್ಲ, ಹಂಗೆ ಕಲೆ ಮುಖಾಂತರ ಇದ್ರ ಮುಖಾಂತರ ಹರಿಸ್ತೀವಿ ಸರ್. ನೀರು ವೇಸ್ಟ್ ಆಗುತ್ತೆ ಅಂತ ಹೇಳ್ತಾರೆ ಈ ರೀತಿ ಒಳಗೆ ಹಾಸಿಬಿಡ್ತೀವಲ್ಲ ಸರ್, ಹಂಗಾಗಿ ವೇಸ್ಟ್ ಆಗಲ್ಲ ಸರ್ ನೀರು. ಈಗ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ರಿ? ನಮ್ಮ ಕುಟುಂಬದಲ್ಲಿ ನಾವು ಎಲ್ಲ ಕೂಡಿದ್ದೀವಿ ಸರ್. ನಮ್ಮ ನಾವು ಎಲ್ಲ ಇದೀವಿ. ನಮ್ಮ ಮಕ್ಕಳು, ನಮಗೆ 3 ಮಕ್ಕಳು, ಒಬ್ಬಕ್ಕೆ ಹೆಣ್ಮಗಳು, ಇಬ್ಬರು ಗಂಡು ಮಕ್ಕಳು. ಮಕ್ಕಳೆಲ್ಲ ಏನು ಓದ್ತಿದ್ದಾರೆ? ಒಬ್ಬತ್ತ 7ನೇ ಕ್ಲಾಸ್ ಓದ್ತಾನ್ರಿ, ಒಬ್ಬಕ್ಕೆ ಹೆಣ್ಮಗಳು 7ನೇ ಕ್ಲಾಸ್ ಓದ್ತಾರೆ, ಒಬ್ಬತ್ತ 5ನೇ ಕ್ಲಾಸ್ ಓದ್ತಾನ್ರಿ. ಈಗ ಶಿವಪುರೆ, ಕೃಷಿಯಿಂದ ಒಂದು ಕುಟುಂಬ, ಒಂದು ಚಿಕ್ಕ ಕುಟುಂಬ ಇರಲಿ, ತಕ್ಕ ಮಟ್ಟಿಗೆ ದೊಡ್ಡ ಕುಟುಂಬ ಇರಲಿ, ಕೃಷಿಯ ಆದಾಯದ ಮೂಲವನ್ನೇ ನಂಬ್ಕೊಂಡು ಬದುಕಲಿಕ್ಕೆ ಸಾಧ್ಯತೆ ಇದೆ ಅಂತ ನಿಮ್ಗೆ ಅನ್ಸಿದೆಯಾ? ಐತೆ ಸರ್, ಆದಾಯ ಐತೆ ಸರ್. ನಾವು ಈ ಒತ್ತು ಚಲೋತ್ತಿಂದ ಮಳೆ ಆದಾಯ ಐತೆ ಸರ್. ಸ್ವಲ್ಪ ಆಳುಗಳು, ಬೀಜ ಗೊಬ್ಬರ ಸ್ವಲ್ಪ ಸರಿಯಾದ ರೀತಿ ಇಳುವರಿ ಬಂದ್ರಿ, ಅನುಕೂಲ ಐತೆ ಸರ್. ಅನುಕೂಲ ಇದೆ. ಈಗ ನಿಮ್ಮ ತಾಲೂಕಾ ಹಂತದಲ್ಲೇ ಆಗಿರ್ಬೋದು, ನಿಮ್ಮ ಪಟ್ಟಣ ಪುರಸಭೆ ಹಂತದಲ್ಲೇ ಆಗಿರ್ಬೋದು, ರೈತರಿಗೆ ಕೊಡ್ತಕ್ಕಂಥ ತರಬೇತಿಗಳು, ಕೃಷಿ ಇಲಾಖೆಯವರು, ತೋಟಗಾರಿಕೆ ಇಲಾಖೆಯವರು ಬೇರೆ ಬೇರೆ ತರಬೇತಿ ಕಾರ್ಯಗಳನ್ನ ಆಯೋಜಿಸ್ತಾ ಇರ್ತಾರೆ, ನೀವು ಅಂಥವುಗಳ ಲಾಭ ಪಡ್ಕೊಳ್ತಾ ಇದ್ದೀರಾ? ಇಲ್ಲ ಸರ್, ನಾವು ತೋಟಗಾರಿಕೆ ಇಲಾಖೆ ಆಫೀಸಿಗೆ ಹೋಗಿ ನಾವು ಏನು ತಗೊಂಡಿಲ್ಲ ಸರ್. ಇವು ಕೃಷಿ ಇಲಾಖೆ ಆಫೀಸ್ಗಳಾಗ ಹೋಗಿ ನಾವು ಎಲ್ಲ ಪಾಣಿ ಕೊಟ್ಟು ಬೀಜ ಗೊಬ್ಬರ ತಗೊಂಬರ್ತೀವಿ ಸರ್. ಬೀಜ ಕೊಡ್ತಾರೆ ಸರ್, ಗೊಬ್ಬರ ಏನು ಕೊಡೋದಿಲ್ಲ. ಏನೋ ಇವು ಎರೆಹುಳು ಗೊಬ್ಬರ ಅವ ಇವ ಅಂತಂದ್ರೆ ಬಂದಾಗ ಅವನು ತರ್ತೀವಿ ಸರ್, ಅದೆಲ್ಲ ತಗೊಂಬಂದು ಯೂಸ್ ಮಾಡ್ತೀವಿ ಸರ್. ಅಲ್ಲ, ಈ ಸಾವಯವ ಕೃಷಿ ಬಗ್ಗೆ ತರಬೇತಿ ನೀಡೋದು, ತರಬೇತಿಗೆ ತರಬೇತಿ ನೀಡೋದು, ಬೇರೆ ಕಡೆ ಪ್ರಾತ್ಯಕ್ಷಿಕೆ ಹೋಗೋದು? ಹೋಗಿಲ್ಲ ಸರ್. ಆತರ ಎಂದು ಹೋಗಿಲ್ಲ? ಹೋಗಿಲ್ಲ ಸರ್. ಒಂದೇಟ ಇದಕ್ಕೆ ಹೋಗಿದ್ದು ಸರ್, ಧಾರವಾಡ ಕೃಷಿ ಮೇಳಕ್ಕೆ ಹೋಗಿದ್ದು ಸರ್. ಹೋಗಿದ್ರಿ? ಹೋಗಿದ್ದು. ಏನ್ ಅನ್ಸ್ತ ಅಲ್ಲಿ? ಬೇಸ್ ಅನ್ಸ್ತದೆ ಸರ್, ಒಳ್ಳೆ ಖುಷಿ. ಏನೇನು ನೋಡಿದ್ರಿ ಅಲ್ಲಿ? ಎಲ್ಲ ಬೆಳೆ ಹಾಕಿದಂತ ಬೆಳೆ ಎಲ್ಲ ನೋಡ್ಕೊಂಡ್ ಬಂದ್ವಿ ಸರ್. ಧಾರವಾಡಕ್ಕೆ ಒಂದ್ ಸತ್ಯ ಹೋಗಿದ್ವಿ ಸರ್, ತಿರ್ಗ ನಾವು ಹೋಗಕ್ ಕಲ್ತಲ್ ಸರ್, ನಮ್ಗೆ ಹೋಗಕ್ ಆಗಿಲ್ಲ, ಬಿಟ್ಬಿಟ್ಟಿ ಸರ್. ಏನಾದ್ರೂ ಬದಲಾವಣೆ ಮಾಡ್ಬೇಕಂತ ಅನಿಸ್ತದೆ ನೋಡಿದ್ರೆ? ಐತೆ ಸರ್, ಮಾಡ್ಬೇಕಂತ ಅನಿಸ್ತದೆ ಸರ್. ಈಗ ಇಲ್ಲಿ ಆಳುಗಳಿನ ಅಭಾವ ಇರೋದ್ರಿಂದ ನಾವು ಏನಂತ ಮಾಡಕ್ ಆಗಲ್ಲ ಸರ್ ನಮ್ಮ ಕೈಲಿ. ನಾವು ಈಗ ಏನು ಮೆಕ್ಕೆಜೋಳ ಜೋಳ ಇಂತ ಒಂದೇ ಮಾಡ್ಕೊಂತ ಹೊಂಟಿವಿ ಸರ್. ರಾಗಿ ನೆವಣಿ ಎಲ್ಲವು ಬೆಳಿತೀವಿ, ಎಲ್ಲ ಚಜ್ಜಿನ ಬೆಳೆದಿವಿ ಸರ್. ಎಲ್ಲ ಒಂದು 1 ದರ್ಜನ್ ಐಟಮ್ಸ್ ಬೆಳೆದಿವಿ ಸರ್, ಮನೆಗೆ ಬೇಕಾಗಂತ ಐಟಮ್ಸ್ ಎಲ್ಲ ಬೆಳೆದಿವಿ ಸರ್. ನಿಮ್ಮ ಈಗ 15 ಎಕರೆ ಹೊಲದಲ್ಲಿ ಯಾರ್ಯಾರು ಹೆಚ್ಚು ಕೆಲಸದಲ್ಲಿ ತೊಡ್ಕೊಳ್ತೀರಿ? ನಾನು, ನಮ್ಮ ಹೆಣ್ಮಕ್ಳು ರೀ, ನಮ್ಮ ಅವ್ವರು, ನಮ್ಮ ಹುಡುಗರು ಬರ್ತಾವೆ ಸರ್ ಶಾಲೆ ಇಲ್ದಾಗ. ಅವು ಹುಡುಗರು ಬಂದು ಹಾಸರಾಗ್ತಾವೆ ಸರ್, ಮಾಡ್ತೀವಿ ಸರ್. ಎಲ್ಲ ನಿಮ್ಮಲ್ಲಿ ಕಳೆ ಸಮಸ್ಯೆ ಜಾಸ್ತಿ ಇದೆ? ಹ್ಞೂ ಸರ್. ಕಳೆ ತೆಗೆ ಯಾವ್ಯಾವ ರೀತಿ ಕಳೆ ಜಾಸ್ತಿ ಆಗ್ತದೆ? ಕಳೆ ಎಲ್ಲ ಹುಲ್ಲು ಅದಾವೆ ಸರ್, ಕಳೆ ತೆಗೆದು ಮತ್ತೆ ಸ್ವಲ್ಪ ಎಡಾಗ್ತೀವಿ ಸರ್. ಈ ದಿನದಾಗ ನಾವು ಕಳೆನಾಶಕ ಹೊಡೆದು ಬಿಡ್ತೀವಿ ಸರ್, ಮತ್ತೆ ಆಳಿಗೆ ಸ್ವಲ್ಪ ಅಭಾವ ಇರೋದ್ರಿಂದ ಅವಾಗ ಒಟ್ಟು ಹೊಡಿತೀವಿ ಸರ್. ಒಡೆ ಒಟ್ಟು ಕಳೆನಾಶಕದಿಂದ ಮುಖ್ಯ ಬೆಳೆಗೆ ತೊಂದರೆ ಆಗುತ್ತೆ ಅಂತ ಆಗ್ತದೆ ಸರ್. ಮತ್ತೆ ಈಗ ಅನಿವಾರ್ಯ ಪ್ರಸಂಗ ಸರ್, ಇದು ಆಗೋದಲ್ಲ, ಕಳೆ ತೆಗೆಯಕ್ಕೆ ದುಡ್ಡು ಜಾಸ್ತಿ ಹೋಗ್ತೈತಿ. ಆ ಹೋಗೋದ್ರಿಂದ ಇದೊಟ್ಟು ಕಳೆನಾಶಕ ಹೊಡೆದ್ರೆ ಒಂದು 500-600 ರೂಪಾಯಿದಾಗ ಒಂದೊಂದು ಹೊಲ ಕ್ಲಿಯರ್ ಆಗ್ತಾವ ಅಂತಂದು ಮಾಡ್ತೀವಿ ಸರ್. 1000 ರೂಪಾಯಿದಾಗ ಹಂಗ ಮಾಡ್ಕೊಂಡು ಸ್ವಲ್ಪ ಇದು ಮಾಡ್ಕೊಂತೀವಿ ಸರ್. ಈಗ ನಿಮ್ಮ ಮುಂದಿನ ಪೀಳಿಗೆಗೆ ಅಂದ್ರೆ ನಿಮ್ಮ ಮಕ್ಕಳಿಗೆ ಆಗಿರ್ಬೋದು ಅವರಿಗೆ ಈ ಕೃಷಿಯ ಬಗ್ಗೆ ಹೆಚ್ಚು ಆಸಕ್ತಿ ಮೂಡಿಸಬೇಕು ಅಂತ ಅನಿಸ್ತಾ ಇದೆಯಾ, ಅಥವಾ ಇದರಿಂದ ಆ ಮಕ್ಕಳನ್ನ ಹೊರಗಡೆ ತಂದ್ಬಿಡೋಣಪ್ಪ ಅಂತ ಅನಿಸ್ತಿದ್ಯೋ? ಇಲ್ಲ ಸರ್, ಅವ್ರು ಓದೋದು ಓದಿಸ್ತೀವಿ ಸರ್. ಅವ್ರು ಓದೋದ ಆಗದ ಇಲ್ಲ ಅಂದ್ರೆ ಬರೀಪ್ಪ ವ್ಯವಸಾಯ ಮಾಡ್ಕೊಂಡು ಇದು ಹೊಲ ಐತಿ ಕೃಷಿ ಐತಿ ಮಾಡ್ಕೊಂಡು ಹೋಗಂಡ್ರಿ ಅಂತಂದು ಹೇಳಿ ಕರ್ಕೊಂಡು ಹೋಗ್ತೀವಿ ಸರ್. ಮತ್ತೆ ಒಂದ್ ಕಡೆಗೆ ನೀವು ಹೆಚ್ಚು ಈ ಕಳೆನಾಶಕ ಬಳಸ್ತೀರಿ, ಕೆಲವು ರಾಸಾಯನಿಕ ಗೊಬ್ಬರಗಳು ಬಳಸ್ತೀರಿ, ಔಷಧಿಗಳ ಪ್ರಮಾಣವನ್ನು ಬಳಸ್ತಾ ಇರ್ತೀರಿ, ಇದರಿಂದ ಭೂಮಿಯ ಸತ್ವ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಮುಂದೆ ಹೇಗೆ ಹಿಂಗೆ ಸಮಸ್ಯೆ ಜಾಸ್ತಿ ಆದ್ರೆ ಹಾಕ್ತಾ ಇರ್ತೀವಿ ಸರ್, ಸೆಣಿ ಗೊಬ್ಬರ ಹಾಕ್ತಾ ಇರ್ತೀವಿ ಹಾಕ್ತೀವಲ್ಲ ಸರ್, ಆ ಭೂಮಿ ಸ್ವಲ್ಪ ಅಲ್ಲಿ ಫಲವತ್ತತೆ ಉಳಿದಿರುತ್ತೆ ಸರ್. ನಾವು ಕಳೆದಿರೋದಲ್ಲ ಸರ್ ಪೂರೆ, ಹಂಗಾಗಿ ಸ್ವಲ್ಪ ಬಿಡ್ಸತ್ತೆ ಸರ್. ಒಳ್ಳೇದು ಶಿವಪ್ಪ ಕೋಡಿಹಳ್ಳಿ, ನಮ್ಮ ಆಕಾಶವಾಣಿ ಹೊಸಪೇಟೆಯ ಕಿಸಾನವಾಣಿ ಗ್ರಾಮಾಂತರಂಗದಲ್ಲಿ ಭಾಗವಹಿಸಿ ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವ ಕುರಿತು ಶ್ರೀ ಶಿವಪ್ಪ ಕೋಡಿಹಳ್ಳಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಈಗ ಕೇಳೋಣ ಕೂರಿಗೆ ಭತ್ತದ ಆಧುನಿಕ ಬೇಸಾಯ ಕ್ರಮಗಳು ಕುರಿತು ಡಾಕ್ಟರ್ ಎಂಎ ಬಸವಣ್ಣಪ್ಪ ಅವರೊಂದಿಗೆ ಸಂದರ್ಶನ. ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಡಾಕ್ಟರ್ ಎಂ ಎ ಬಸವಣ್ಣಪ್ಪ ಅವರಿದ್ದಾರೆ. ಈ ಕೂರಿಗೆ ಭತ್ತದ ಆಧುನಿಕ ಬೇಸಾಯ ಕ್ರಮಗಳು ಈ ವಿಷಯವಾಗಿ ಇವತ್ತು ಕೆಲವೊಂದು ಉಪಯುಕ್ತ ಮಾಹಿತಿಯನ್ನು ಅವರು ತಮಗೆ ನೀಡಲಿದ್ದಾರೆ. ಡಾಕ್ಟರ್ ಬಸವಣ್ಣಪ್ಪ ಅವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ಸರ್. ನನ್ನ ಮೊಟ್ಟ ಮೊದಲ ಪ್ರಶ್ನೆ ಏನಂದರೆ ಕೂರಿಗೆ ಬಿತ್ತನೆ ಅಂದ್ರೇನು ಮತ್ತು ಇದರಿಂದ ನಮ್ಮ ರೈತ ಮಿತ್ರರಿಗೆ ಆಗುವ ಲಾಭಗಳು ಏನೇನು ಅಂತೀರಿ? ಇದು ಭಾಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಸರ್. ಕೂರಿಗೆ ಬಿತ್ತನೆ ಅಂತಂದರೆ ಭಾಳಷ್ಟು ರೈತರು ಈ ನಾಟಿ ಮಾಡ್ತಕ್ಕಂಥ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ನಾಟಿ ಪದ್ಧತಿಯನ್ನು ತಲಾತಲಾಂತರದಿಂದ ಅಳವಡಿಸ್ಕೊಂಡು ಬಂದಿದ್ದಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು 2009 ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಕೃಷಿ ಸಂಶೋಧನಾ ಕೇಂದ್ರ ಸಿರಿಗುಪ್ಪದಲ್ಲಿ ಕೈಗೊಂಡಿರ್ತಕ್ಕಂಥ ಒಂದು ಸಂಶೋಧನೆಯ ಫಲಿತಾಂಶವಾಗಿ ನೇರವಾಗಿ ಅಂದರೆ ಭತ್ತವನ್ನು ಟ್ರ್ಯಾಕ್ಟರ್ ಚಾಲಿತ ಕೂರಿಗೆ ಅಥವಾ ಎತ್ತುಗಳಿಂದ ಎಳಿತಕ್ಕಂಥ ಕೂರಿಗೆಯಿಂದ ಭತ್ತವನ್ನು ಬಿತ್ತುವ ಪದ್ಧತಿಗೆ ಕೂರಿಗೆ ಭತ್ತ ಅಂತ ಕರೀತಾರೆ. ತಾವು ಎರಡನೇ ಪ್ರಶ್ನೆ ಕೇಳಿದರೆ ಇದರಿಂದ ಆಗ್ತಕ್ಕಂಥ ಲಾಭಗಳು ಏನೇನು ಅಂತಕ್ಕಂಥದ್ದನ್ನು ತಾವು ಕೇಳಿದರೆ. ಸೊ ನಮ್ಮ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರು ಈ ಒಂದು ನಾಟಿ ಭತ್ತಕ್ಕೆ ಹೊಲಿಸ್ಕೊಂಡಿದ್ದಾರೆ. ಆದರೆ ಕೂರಿಗೆ ಭತ್ತದಿಂದ ಆಗ್ತಕ್ಕಂಥ ಲಾಭಗಳನ್ನು ರೈತರೇನಾದರೂ ತಿಳ್ಕೊಂಡ್ರು ಅಂದರೆ ಮುಂಬರುವ ದಿನಗಳಲ್ಲಿ ಸಾಕಷ್ಟು ಜನ ರೈತರು ಕೂರಿಗೆ ಭತ್ತವನ್ನು ಅಳವಡಿಸ್ಕೊಳ್ತಾರೆ. ಅದರಲ್ಲಿ ಪ್ರಮುಖವಾಗಿ ಇದರಿಂದ ಲಾಭ ಏನು ಅಂತಂದರೆ ಒಂದನೇದಾಗಿ ಬೀಜದ ಉಳಿತಾಯ. ಅಂದರೆ ನಾಟಿ ಭತ್ತಕ್ಕೆ ನಾವು 18-25 ಕೆಜಿ ಬೀಜವನ್ನು 1 ಎಕರೆಗೆ ಬಳಸ್ತೇವೆ. ಆದರೆ ಕೂರಿಗೆ ಭತ್ತದಲ್ಲಿ ಕೇವಲ 8-10 ಕೆಜಿ ಬೀಜವನ್ನು ಮಾತ್ರ ಟ್ರ್ಯಾಕ್ಟರ್ ಚಾಲಿತ ಕೂರಿಗೆ ಯಂತ್ರ ಅಥವಾ ಎತ್ತಿನ ಕೂರಿಗೆಯಿಂದ ನಾವು ಬಿತ್ತಲಿಕ್ಕೆ ಬಳಸ್ಬೋದು. ಅಂದರೆ ಇಲ್ಲಿ ಬೀಜದ ಉಳಿತಾಯ. ಎರಡನೇದು ನಾವು ನೀರಿನ ಉಳಿತಾಯ. ಯಾಕಂತಂದರೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಈಗಾಗಲೇ ನೀರಿಲ್ಲ ಡ್ಯಾಮ್ನಲ್ಲಿ, ಮತ್ತು ಮಳೆಯ ಅಭಾವ ಇರೋದರಿಂದ ರೈತರು ಮುಂಗಾರಿನಲ್ಲಿ ಬೀಳ್ತಕ್ಕಂಥ ಮಳೆಯನ್ನೇ ಬಳಸ್ಕೊಂಡು ಅವರು ಕೂರಿಗೆ ಭತ್ತವನ್ನು ಬಿತ್ತುವುದರಿಂದ ಈ ನಾಟಿ ಭತ್ತಕ್ಕೆ ಹೋಲಿಸಿದರೆ ಸುಮಾರು 25-30% ನೀರಿನ ಉಳಿತಾಯವನ್ನು ಮಾಡ್ಕೊಳ್ಬೋದು. ಮೂರನೇದು ಲಾಭ ಅಂತಂದರೆ ಸಾಲಿನಲ್ಲಿ ನಾವು ಕೂರಿಗೆ ಭತ್ತವನ್ನು ಬಿತ್ತುವುದರಿಂದ ಈ ಗಾಳಿ ಆಡೋದರಿಂದ ಕೀಟದ ಹಾವಳೆ ಮತ್ತು ರೋಗದ ಹಾವಳೆ, ಅದರಲ್ಲಿ ವಿಶೇಷವಾಗಿ ಕೀಟದ ಒಂದು ದ್ವಾಮಿ ಅಂತೇಳಿ ರೈತರೇನು ಕರೀತಾರೆ BPH, ಅದು ಕಡಿಮೆ ಬರುತ್ತೆ. ಮತ್ತು ಬೆಂಕಿ ರೋಗ, ಬಡ್ಡೆ ಕೊಳೆ ರೋಗ ಹಾಗೂ ಕುತ್ತಿಗೆ ಕೊಳೆ ರೋಗ ಇವು ಕೂಡ ಕಡಿಮೆ ಆಗ್ತದೆ. ನಾಲ್ಕನೇದು ಏನು ಅಂತಂದರೆ ಅತಿ ಪ್ರಮುಖವಾಗಿದ್ದು ಅಂತಂದರೆ ಖರ್ಚಿನಲ್ಲಿ ಭಾಳ ಕಡಿಮೆ. ಸುಮಾರು ಎಕರೆಗೆ 8-10,000 ರೂಪಾಯಿ ನಾವು ನಾಟಿ ಭತ್ತಕ್ಕೆ ಹೋಲಿಸಿ ನೋಡಿದರೆ ಕೂರಿಗೆ ಭತ್ತದಲ್ಲಿ 8-10,000 ನಿವ್ವಳ ಖರ್ಚನ್ನು ನಾವು ಉಳಿಸ್ಕೊಳ್ಬೋದು. ಅಂದರೆ ಡಿಸೈಲನ್ನು ನಾವು ಉಳಿಸ್ಕೊಳ್ಬೋದು ಮತ್ತು ಸಸಿ ಮಡಿಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಅಲ್ಲಿ ಖರ್ಚನ್ನು ಕಡಿಮೆ ಮಾಡ್ಕೊಳ್ಬೋದು. ನಾಲ್ಕನೇದು ನಾವು ವಾತಾವರಣಕ್ಕೆ ಆಗ್ತಕ್ಕಂಥ ಒಂದು ದುಷ್ಪರಿಣಾಮವನ್ನು ಅಂದರೆ ಡಿಸೈಲು ಟ್ರ್ಯಾಕ್ಟರ್ ಚಾಲಿತ ಇದನ್ನು ಬಳಸ್ಕೊಳ್ಳೋದ್ರಿಂದ ಅದನ್ನು ನಾವು ಕಡಿಮೆಯನ್ನು ಮಾಡ್ಕೊಳ್ಳೋಕ್ಕೆ ಒಂದು ಅನುಕೂಲ ಆಗ್ತಕ್ಕಂಥದ್ದನ್ನು ನಾವು ಇಲ್ಲಿ ಇದರಿಂದ ಆಗ್ತಕ್ಕಂಥ ಲಾಭಗಳನ್ನು ನಾವು ಈಗ ರೈತರಿಗೆ ನಾವು ತಿಳಿಸ್ತಾ ಇದ್ದೀವಿ. ಇದರ ಜೊತೆಗೆ ಕೂರಿಗೆ ಭತ್ತಕ್ಕೆ ಯೋಗ್ಯವಾದ ತಳಿಗಳು ಯಾವ್ಯಾವು ಅಂತೀರಿ? ನಮ್ಮ ರೈತರು ಭಾಳಷ್ಟು ನನಗೆ ಪ್ರಶ್ನೆ ಕೇಳ್ತಿರ್ತಾರೆ ದೂರವಾಣಿ ಮುಖಾಂತರ ಆಗಲಿ ಅಥವಾ ಇದರ ಮುಖಾಂತರ. ಏನು ಅಂತಂದರೆ ಪ್ರಮುಖವಾಗಿ ನಾವು ಭತ್ತ ಬಿತ್ತಲಿಕ್ಕೆ ಯಾವುದೇ ತಳಿಗಳನ್ನಾದರೂ ಬಳಸ್ಬೋದು, ಆದರೆ ಸೋನಾ ಮಸೂರಿ ಭತ್ತವನ್ನು 30 ಬಿತ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಉಳಿದಿರ್ತಕ್ಕಂಥ ತಳಿಗಳಲ್ಲಾದರೆ ಈಗ ಗಂಗಾವತಿ ಸೋನಾ ಅಂತಕ್ಕಂಥದ್ದಿದೆ, ಕಾವೇರಿ ಸೋನಾ ಅಂತಕ್ಕಂಥದ್ದಿದೆ, ನೆಲ್ಲೂರು ಸೋನಾ ಅಂತಕ್ಕಂಥದ್ದಿದೆ, ಮತ್ತು RNR 15048 ಈ ಒಂದು 5 ತಳಿಗಳನ್ನು, ಆಮೇಲೆ ಇದಕ್ಕೆ ಯಾವುದೇ ತಳಿಗಳನ್ನಾದರೂ ಬಿತ್ತಬಹುದು, ಆದರೆ ನಾನು ಹೇಳ್ದಂಗೆ ಸೋನಾ ಮಸೂರಿಯನ್ನು 30 ಬಿತ್ತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ. ಇನ್ನು ಕೂರಿಗೆ ಭತ್ತಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೀಜವನ್ನು ಬಳಸಬೇಕಾಗತ್ತೆ?

ಆಮೇಲೆ ಕಲ್ಲಂಗಡಿ ಬೆಳೆಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ರಸ ಇರುವ ಕೀಟಗಳ ಒಂದು ಬರ್ತಾವೆ ಈಗ ಪ್ರಾರಂಭಿಕ ಹಂತದಲ್ಲಿ. ಆ ಒಂದು ರಸ ಇರುವ ಕೀಟಗಳ ಹತೋಟಿಗಾಗಿ ನಾವು 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನ ಹಾಕ್ಬೇಕಾಗತ್ತೆ. ಈ ರೀತಿ ಹಾಕೋದ್ರಿಂದ ನಾವು ಈ ರಸ ಇರುವ ಕೀಟಗಳ ಹತೋಟಿಯನ್ನ ನಾವು ಮಾಡ್ಬೋದು. ಆಮೇಲೆ ಈ ಒಂದು ಸಮಯದಲ್ಲಿ ನಮಗೆ ಮುಖ್ಯವಾದ ಇನ್ನೊಂದು ಬೆಳೆ ಏನಪ್ಪಾ ಅಂತಂದ್ರೆ ಮಾವು. ಓಕೆ, ಮಾವು ಆಲ್ಮೋಸ್ಟ್ ಈಗ ಹೂ ಬಿಡು ಮತ್ತು ಸಣ್ಣ ಸಣ್ಣ ಕಾಯಿ ಕಟ್ಟುವ ಒಂದು ಹಂತದಲ್ಲಿದೆ. ಈ ಒಂದು ಹಂತದಲ್ಲಿ ನಾವು ಮ್ಯಾಂಗೋ ಸ್ಪೆಷಲ್ ಅಂತ ಸಿಂಪರಣೆ ಮಾಡಬೇಕು. ಅದು 5 ಗ್ರಾಮ್ ಅನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಒಂದು ಒಳ್ಳೆ ಇಳುವರಿ ಪಡೆಯಬಹುದು. ಆಮೇಲೆ ಈಗ ಈ ಒಂದು ವಾತಾವರಣದಲ್ಲಿ ನಮಗೆ ಸ್ವಲ್ಪ ಬೂದಿ ರೋಗ ಬರುವ ಒಂದು ಸಾಧ್ಯತೆ ಇರುತ್ತೆ. ಈ ಬೂದಿ ರೋಗ ಹತೋಟಿಗಾಗಿ ನಾವು 1 ಮಿಲಿಲೀಟರ್ ಹೆಕ್ಸಾಕೋನಜೋಲನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಆಮೇಲೆ ಜಿಗಿ ಹುಳು ಏನಾದ್ರೂ ಬಂತಪ್ಪ ಅಂತಂದ್ರೆ ಅದಕ್ಕೆ 1 ಮಿಲಿಲೀಟರ್ ಬ್ರೋಫೋಫಿಜಿನ್ ಅಂತ ಹೇಳ್ತೀವಿ, ಇಲ್ಲಪ್ಪ ಅಂತಂದ್ರೆ 1 ಮಿಲಿಲೀಟರ್ ಸ್ಟೆಮಾಫ್ರಿಡ್ ಅನ್ನ ನಾವು ಸಿಂಪರಣೆ ಮಾಡಬೇಕು. ಆಮೇಲೆ ನಾವು ಜೈವಿಕ ಶಿಲೀಂಧ್ರ ನಾಶಕ ಅಂತಂದ್ರೆ ವರ್ಟಿಸಿಲೆಮ್ ಲೆಕಾನಿ ಅಂತ ಸಿಗ್ತೈತೆ. ಸೊ ಇದನ್ನ ನಾವು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಸಿಂಪರಣೆ ಮಾಡಿದ್ರೆ ನಾವು ಅದರ ಒಂದು ಜಿಗಿ ಹುಳುವಿನ ಹತೋಟಿಯನ್ನ ನಾವು ಮಾಡಬಹುದು ಅಂತ ಹೇಳ್ಬೋದು. ಆಮೇಲೆ ಹಿಂಗಾರಿ ಜೋಳದಲ್ಲಿ ಸ್ವಲ್ಪ ಲೇಟ್ ಆಗಿ ಯಾರು ಹಾಕಿದರೆ ಆಲ್ಮೋಸ್ಟ್ ಈಗ ಒಂದು ಕಟಾವಿನ ಹಂತದಲ್ಲಿ ಬಂದಿದ್ದಾವೆ. ಓಕೆ, ತಾವು ಕಟಾವನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು, ಯಾಕಂದ್ರೆ ಯಾವ್ದು ಮಳೆ ಬರುವ ಸಾಧ್ಯತೆ ಇಲ್ಲ. ಆಮೇಲೆ ಈಗ ತೆನೆ ಕಟ್ಟುವ ಅಥವಾ ಕಾಳು ಕಟ್ಟುವ ಒಂದು ಹಂತದಲ್ಲಿ ಇತ್ತಂದ್ರೆ ಒಂದ್ ಸ್ವಲ್ಪ ನೀರಿನ ಅನುಕೂಲ ಇತ್ತಪ್ಪ ಅಂತಂದ್ರೆ ನೀರ್ ಕೊಟ್ಟರೆ ಒಂದು ಒಳ್ಳೆ ಇಳುವರಿ ಬರಲು ನಮಗೆ ಸಾಧ್ಯತೆ ಆಗುತ್ತೆ. ಹಾಗೇನೆ ಈಗ ಭತ್ತದಲ್ಲಿ ನಾವು ಏನ್ ಮಾಡ್ತೀವಿ, ಜಿಗಿ ಹುಳಿ ಏನರ ಕಂಡು ಬಂತಂದ್ರೆ ಅದಕ್ಕೆ ನಾವು ಇಮ್ಡಾಕ್ರೋಪಿಡ್ ಅಂತ ಹೇಳ್ತೀವಿ, 0.5 ಮಿಲಿಲೀಟರ್ ಅಥವಾ ಥಯೋಮೆಥಾಕ್ಸಾಮ್ 0.7 ಗ್ರಾಮ್ ಅನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಆಮೇಲೆ ಭತ್ತ ನಾಟ ಮಾಡಿದ 3 ಅಥವಾ 6 ವಾರಗಳ ನಂತರ ಒಂದು ತೆನೆ ಬರುವ ಹಂತದಲ್ಲಿ ಇತ್ತಪ್ಪ ಅಂತಂದ್ರೆ ಅದಕ್ಕೆ 10 ಕಿಲೋಗ್ರಾಮ್ ಸಾರಜನಕವನ್ನು ನಾವು ಮೇಲು ಗೊಬ್ಬರವಾಗಿ ಕೊಡ್ಬೇಕಾಗತ್ತೆ. ಹಾಗೇನೆ ಈಗ ಕಡಲೆಯು ಸಹ ಒಂದು ಹಾರ್ವೆಸ್ಟಿಂಗ್ ಅಂದ್ರೆ ಕಟಾವಿನ ಹಂತದಲ್ಲಿದೆ, ಅದನ್ನ ಹಾರ್ವೆಸ್ಟ್ ಮಾಡಬಹುದು. ಆಮೇಲೆ ಸ್ವಲ್ಪ ಲೇಟ್ ಆಗಿ ಹಾಕಿದ್ದು ಕಡಲೆಯಲ್ಲಿ ಏನ್ರಿತ್ತಂದ್ರೆ ಅದಕ್ಕೆ ಹೆಲಿಕಾರ್ಪ್ ಅಥವಾ ಸ್ಪೋಡಾಪ್ಟರ್ ಒಂದು ಕೀಡೆ ಬರುವ ಒಂದು ಸಾಧ್ಯತೆ ಇರುತ್ತೆ. ಈ ಕೀಡೆಯ ಹತೋಟಿಗಾಗಿ ನಾವು 0.15 ಮಿಲಿಲೀಟರ್ ಕ್ಲೋರಾಂಟ್ರಿನಿಪ್ರೋಲ್ ಅಂತ ಹೇಳ್ತೀವಿ, ಇದನ್ನ ನಾವು ಸಿಂಪರಣೆ ಮಾಡಿದ್ರೆ ಅದರ ಹತೋಟಿಯನ್ನ ಮಾಡಬಹುದು. ಆಮೇಲೆ ಈಗ ಸರ್ವೇ ಸಾಮಾನ್ಯವಾಗಿ ತೊಗರಿ ಮತ್ತು ಹತ್ತಿ ಕಟಾವಾದ್ಮೇಲೆ ಆ ಒಂದು ಕಸ ಏನಿರುತ್ತಲ್ಲ ಅದನ್ನ ಬೆಳೆ ಅನ್ನ ಸುಡದೆ ಅದನ್ನ ನಾವು ವರ್ಮಿ ಕಾಂಪೋಸ್ಟ್ ಮತ್ತು ಗೊಬ್ಬರ ತಯಾರಿಸಲು ಉಪಯೋಗಿಸ್ಬೇಕು. ಆಮೇಲೆ ಈ ಹೊಲದಲ್ಲಿ ನಾವು ಸಮ್ಮರ್ ಪ್ಲೋವಿಂಗ್ ಅಂದ್ರೆ ಮಾಗಿ ಉಳುಮೆ ಮಾಡುವುದರಿಂದ ಆ ಒಂದು ಕೀಟಾವಸ್ಥೆಯಲ್ಲಿರುವ ಕೀಟಗಳ ಒಂದು ಹತೋಟಿ ನಾಶ ಆಗಲಿ ಅಥವಾ ರೋಗದ ಒಂದು ನಾಶನ ನಾವು ಮಾಡಬಹುದು. ಆಮೇಲೆ ಸೂರ್ಯಕಾಂತಿಯಲ್ಲಿ ನಮ್ಗೆ ಬೂದು ರೋಗ ಏನಾದ್ರೂ ಕಂಡು ಬಂತಪ್ಪ ಅಂತಂದ್ರೆ ಅದಕ್ಕೆ 1 ml ಡೈಫೆನಿಕೋನ್ಸಲ್ ಅಂತ ಹೇಳ್ತೀವಿ, ಅದನ್ನ ಸಿಂಪರಣೆ ಮಾಡಬಹುದು. ಇಲ್ಲಂತಂದ್ರೆ ಮೈಕ್ಲೋಬ್ಯೂಟಾನಿಲ್ ಅಂತ ಸಿಗುತ್ತೆ, ಅದನ್ನಾದ್ರೂ ಸಿಂಪರಣೆ ಮಾಡಬಹುದು. ಆಮೇಲೆ ಸೂರ್ಯಕಾಂತಿಯಲ್ಲಿ ಈಗ ಅಲ್ಟರ್ನೇರಿ ಅಂಗಮಾರಿ ರೋಗ ಏನಾದ್ರು ಕಂಡು ಬಂತಂದ್ರೆ ಅದಕ್ಕೆ 2 ಗ್ರಾಮ್ ಮ್ಯಾಂಕೋಜಬ್ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೋನಜೋಲ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬಹುದು. ಆಮೇಲೆ ಈಗ ಆಲ್ರೆಡಿ ಮೆಣಸಿನಕಾಯಿಯಲ್ಲಿ ಏನ್ಕರು ಈ ಕಾಯಿ ಕೊರಕ ಬಾಧೆಯನ್ನ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಈ ಕಾಯಿ ಕೊರಕದ ಬಾಧೆಗಾಗಿ 1 ಗ್ರಾಮ್ ಥಯೋಡಿಕಾರ್ಬ್ 75 WP ರೂಪದಲ್ಲಿ ಸಿಗ್ತೈತಿ, ಇಲ್ಲ ಅಂತಂದ್ರೆ 0.3 ಗ್ರಾಮ್ ಇಮಾಮೆಕ್ಟಿನ್ ಬೆಂಜೋಯೇಟ್ ಅಂತ ಹೇಳ್ತೀವಿ, 5 SG ರೂಪದಲ್ಲಿ ಸಿಗ್ತೈತಿ. ಇದನ್ನ ನಾವು ಸಿಂಪರಣೆ ಮಾಡಿದ್ರೆ ಈ ಕಾಯಿ ಕೊರಕದ ಹತೋಟಿಯನ್ನು ನಾವು ಸರಿಯಾಗಿ ನಿಯಂತ್ರಣ ಮಾಡಬಹುದು. ಆಮೇಲೆ ಈಗ ಮೀನು ಸಾಕಣೆ ಏನಾದ್ರೂ ಮಾಡ್ತಾ ಇದ್ರೆ ರೈತ ಬಾಂಧವರು ಈಗ ಹತ್ತಿರ ಒಂದು ಮೀನು ಮರಿ ಉತ್ಪಾದನಾ ಕೇಂದ್ರಗಳಿಂದ ಏನು ತರ್ತಾ ಇರಲ್ಲ ಅದು ಸ್ವಲ್ಪ ತಂಪು ಹವಾಮಾನ ಇದ್ದಾಗ ತಂದ್ರೆ ಒಳ್ಳೇದಂತ ಹೇಳ್ತೀವಿ. ಸೊ ರೈತ ಬಾಂಧವರು ಹೀಗೆ ನಾವು ಮುಂದಿನ ಒಂದು ವಾರದಲ್ಲಿ ಯಾವುದೇ ಒಂದು ಮಳೆ ಬರಲ್ಲ, ಕಡಿಮೆ ಉಷ್ಣಾಂಶ ಸುಮಾರು 17-18 ಎಷ್ಟು ದಾಖಲಾಗುವಂತ ಸಾಧ್ಯತೆ ಇದೆ. ಹಾಗೆಯೇ ಅತಿ ಉಷ್ಣಾಂಶದಲ್ಲಿ ನಮಗೆ ಸುಮಾರು 32-33 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವಂತ ಸಾಧ್ಯತೆ ಇದೆ. ಸೊ ಈ ಒಂದು ಹವಾಮಾನ ಮುನ್ಸೂಚನೆಯನ್ನು ಇಟ್ಟುಕೊಂಡು ತಾವು ಒಂದು ಒಳ್ಳೆ ಕೃಷಿ ಮಾಡಬಹುದು ಅಂತ ಹೇಳಿ ನಾನು ಒಂದೆರಡು ಕೃಷಿ ಸಲಹೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು, ಬೇಗ ಸಂದೇಶವಿದು, ಸಂದೇಶವಿದು, ಘನ ಸಂದೇಶವಿದು, ಘನ ಸಂದೇಶ.